ಭಾರತದ ಸಂಸದೀಯ ವ್ಯವಸ್ಥೆಯು ಜಗತ್ತಿನಲ್ಲೇ ಹೆಚ್ಚು ಪ್ರಜಾಪ್ರಭುತ್ವ ಗುಣ ಹೊಂದಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು. ಪೊಲೀಸ್ ಇಲಾಖೆಯ ಮುಂಜಾಗ್ರತಾ ಕ್ರಮದಿಂದ ಅಪರಾಧಗಳಿಗೆ ಕಡಿವಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶ್ರೀಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ವತಿಯಿಂದ ನಾಳೆ ಧರ್ಮಸ್ಥಳ ಸತ್ಯಯಾತ್ರೆ. ನಾಳೆ 125ನೇ ಆವೃತ್ತಿಯ ಮನ್ ಕಿ ಬಾತ್, ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸಾಕು ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಅದು ಮಾನವೀಯತೆಯ ಒಂದು ಮುಖ. ಆದರೆ ಅದು ತಂದೊಡ್ಡಬಹುದಾದ ಆರೋಗ್ಯ ಸಮಸ್ಯೆಗಳ ಬಗೆಗೂ ಗಮನವಿರಲಿ. ಸೋಫಾ, ಹಾಸಿಗೆ, ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಳ್ಳುವ, ಜೊತೆಗೆ ಮಡಿಲಲ್ಲಿ ನಾವು ಮಲಗಿಸಿಕೊಂಡು ಮುದ್ದಾಡುವ ಬೆಕ್ಕು, ನಾಯಿ, ಪಾರಿವಾಳದಂಥ ಪ್ರಾಣಿ ಪಕ್ಷಿಗಳ ಮೇಮೇಲಿನ ಧೂಳು, ಕಶ್ಮಲ ಮತ್ತು ಸೂಕ್ಷ್ಮ ಕಣಗಳು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾದೀತು. ಜೋಕೆ ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಸಹನಾ ವೆಂಕಟಶಾಮರೆಡ್ಡಿ ಅವರೊಡನೆ ಸಂದರ್ಶನ, ಮಾಲೂರು ತಾಲೂಕು ಕುಂಬೇಶ್ವರದ ಟಿವಿ ರಾಜಗೋಪಾಲಾಚಾರ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗದ ಆರಂಭದಲ್ಲಿ ಕೇಳೋಣ ಪ್ರಗತಿಪರ ರೈತ ಮಹಿಳೆ ಸಹನಾ ವೆಂಕಟಶಾಮರೆಡ್ಡಿ ಅವರೊಡನೆ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಆತ್ಮೀಯ ಕೇಳುವರೇ, ಇವತ್ತು ನಾವು ಒಬ್ಬ ರೈತ ಮಹಿಳೆಯನ್ನ ಭೇಟಿ ಮಾಡ್ತಾ ಇದ್ದೇವೆ. ಇವರು ಸಮಗ್ರ ಬೇಸಾಯದಲ್ಲಿ ಅನೇಕ ಬೆಳೆಗಳ ಬಗ್ಗೆ, ಮತ್ತೆ ಪಶುಪಾಲನೆಯ ಬಗ್ಗೆ, ಕುರಿ ಸಾಕಾಣಿಕೆಯ ಬಗ್ಗೆ, ಕೃಷಿ ಹೊಂಡದ ಬಗ್ಗೆ, ಹೀಗೆ ಸ್ವಲ್ಪ ತಮ್ಮ ಅನುಭವವನ್ನು ಹೇಳ್ಕೊತಾ ಇದ್ದಾರೆ. ನಮಸ್ಕಾರ ಸಹನಾ ವೆಂಕಟಶಾಮರೆಡ್ಡಿ ಅವರೇ. ನಮಸ್ತೆ ಸರ್. ಯಾವೂರಿಂದ ಬಂದಿರಿ ಸಹನಾ ಅವರೇ? ಕೋಲಾರ ಡಿಸ್ಟ್ರಿಕ್ಟ್ ಮದನಹಳ್ಳಿ. ಏನೇನು ಮಾಡ್ತೀರಿ ತಮ್ಮ ಮನೆಯಲ್ಲಿ, ಯಾವ್ಯಾವ ಥರದ ಕೃಷಿ ಚಟುವಟಿಕೆಗಳನ್ನ ತಾವು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಸಹನಾ ಅವರೇ? ನಾವು ಮನೆಯಲ್ಲಿ ಮನೆ ಕೆಲಸದ ಜೊತೆ ದನಗಳಿದೆ, ತೋಟದಲ್ಲಿ ಬೆಳೆ ಮಾಡ್ತೀವಿ, ಕ್ಯಾಪ್ಸಿಕಮ್, ಟೊಮೆಟೊ ಇದೆ, ಮೆಕ್ಕೆಜೋಳ ಬೆಳಿತೀವಿ, ಮತ್ತೆ ದನಗಳಿಗೆಲ್ಲ ಮೇವು ಬೆಳ್ಕೋತೀವಿ ತೋಟದಲ್ಲಿ. ನಮ್ದು ಕ್ಯಾಪ್ಸಿಕಮ್ ಮತ್ತೆ ಟೊಮೆಟೊ ಮೇನ್ ವ್ಯವಸಾಯ ಆಗಿದೆ. ದನಗಳಿಗೆ ಮೇವು ಬೆಳೆಸ್ಕೋತಾ ಇದ್ದೀನಿ ಅಂದ್ರಲ್ಲ, ಯಾವ್ಯಾವ ಹುಲ್ಲುಗಳು ಬೆಳಿತಾ ಇದ್ದಾರೆ ಏನಾದ್ರು? ಇದು ನಮಗೆ GKVK ಕಡೆಯಿಂದ ವಿವಿಧ ಮೇವು ತಳಿಗಳನ್ನ ಕೊಟ್ಟಿದ್ದಾರೆ. ಒಂದು 5-6 ರೀತಿ ಮೇವು ಹಾಕೊಂಡಿದ್ದೀವಿ. ಯಾವ್ಯಾವ ತಳಿ ಹಾಕಿದ್ರಿ? ದನಗಳಿಗೆ ಗಿನಿ ಗ್ರಾಸ್ ಮತ್ತೆ ಹೈಬ್ರಿಡ್ ಹುಲ್ಲುಗಳನ್ನ ಬೆಳಿತೀವಿ. ಈಗ ಹುಲ್ಲು ಅದು ಸಾಕಾಗುತ್ತಾ? ಸಾಕಾಗ ನಾವು ಇದು ಜೋಳ, ಮೆಕ್ಕೆಜೋಳ ಎಲ್ಲ ಬೆಳಿತೀವಿ. ಎಷ್ಟು ನೀವು ಹೈನುಗಾರಿಕೆ ಪ್ರಾಣಿಗಳನ್ನು, ಯಾವ್ಯಾವ ಪ್ರಾಣಿಗಳು ಇದಾವೆ? ನಮ್ಮನೆಯಲ್ಲಿ ಹಸು ಇದೆ, ಎಮ್ಮೆ ಇದೆ. ಎಷ್ಟು ಹಸು ಸಾಕಿರಿ? 2 ಹಸು ಇದೆ, 4 ಎಮ್ಮೆ ಇದೆ, ಕುರಿಗಳು ಒಂದು 35-40 ಮರಿ ಎಲ್ಲ ಇದೆ. ಈಗ ಹಸು ಯಾವ ಜಾತಿಯ ತಳಿನ ಸಾಕಿ? ಮಲ್ನಾಡ್ ಗಿಡ್ಡ ಹಸು ಇದೆ. ಮತ್ತೆ ಎಮ್ಮೆ? ಎಮ್ಮೆ ಬಂದು ಮುರಾ, ಮುರಾ ಜಾತಿ, ಮುರಾ ಜಾತಿ ಎಮ್ಮೆ. ಎಮ್ಮೆ ಹಾಲು ಎಷ್ಟು ಕೊಡ್ತದ ಅದು ಒಂದ್ ಸಾರಿ ಕರೆದ್ರೆ? ಎಮ್ಮೆ 3 ಲೀಟರ್ ವರೆಗೂ ಕೊಡುತ್ತೆ, 2-3 ಕೊಡುತ್ತೆ. ಇದು ಈಗ ಎಷ್ಟು ವರ್ಷ ಆಯ್ತು ನೀವು ಎಮ್ಮೆ ಕಟ್ಟಿ? ಮುಂಚೆಯಿಂದನೂ ಎಮ್ಮೆಗಳು ಇದೆ ಮನೆಯಲ್ಲಿ. ನಮ್ಮ ಮಾವ ಅವರು ಇದರಿಂದನೂ ನಮ್ಮ ಮನೆಯಲ್ಲಿ ಎಮ್ಮೆ ಇದೆ. ಈಗ ಎಮ್ಮೆಗೆ ಸಪರೇಟ್ ಕೊಟ್ಟಿಗೆನೆ ಮಾಡಿದ್ರಾ ಅಥವಾ? ಎಮ್ಮೆಗೆ ಸಪರೇಟ್ ಇದೆ, ಕುರಿಗೆ ಸಪರೇಟ್, ಕೋಳಿಗೆ ಸಪರೇಟ್ ಇದೆ, ಎಲ್ಲದಕ್ಕೂ ಸಪರೇಟ್. ಕುರಿಗಳಲ್ಲಿ 2 ಇದೆ, ಗಂಡು ಕುರಿಗಳನ್ನ ಬೇರೆ ಕಡೆ ಹಾಕ್ತಿವಿ, ತಾಯಿ ಕುರಿಗಳನ್ನ ಬೇರೆ ಕಡೆ ಹಾಕ್ತಿವಿ. ಅಲ್ಲ, ಈಗ ಎಮ್ಮೆ ನಿರ್ವಹಣೆ ಹೆಂಗ್ ಮಾಡ್ತೀರಿ, ಅದನ್ನ ಯಾವ ತರ ನೋಡ್ಕೋತೀರಿ ಸರ್? ಎಮ್ಮೆ ಹೊರಗಡೆ ಕಟ್ಟಿ ಮೇಯಿಸ್ತೀವಿ, ನೈಟ್ ಒಳಗಡೆ ಕಟ್ಕೊಂತೀವಿ, ಸಾಯಂಕಾಲ ಬೆಳಗ್ಗೆ ಮನೆಯಲ್ಲಿ ನೀರು ಅದಕ್ಕೆ ಮೇವು ನೋಡಿ ಡೇ ಎಲ್ಲ ತೋಟದ ಹತ್ರ ಇರುತ್ತೆ, ಮೇ ಕಟ್ತೀವಿ. ಮುರ ಎಮ್ಮೆ ತಾವು ಸಾಕ್ತಾ ಇದೀರಲ್ಲ, ಮುರ ಎಮ್ಮೆ ಸಾಕೋದು ಸುಲಭ ಏನು ಸರ್? ಮನೇಲಿ ನೋಡ್ಕೊಳಕ್ ಜನ ಇದ್ರೆ ಎಲ್ಲ ಸುಲಭ ಇರುತ್ತೆ, ಒಬ್ಬೊಬ್ರು ಇದ್ರೆ ಎಲ್ಲ ಕಷ್ಟ ಆಗುತ್ತೆ. ಎಷ್ಟು ಜನ ಇದ್ರಿ ಸಹನಾ ಅವ್ರೆ ತಾವು ಮನೇಲಿ? ಸರ್ ನಮ್ದು ಜಾಯಿಂಟ್ ಫ್ಯಾಮಿಲಿ, 11 ಜನ ಇದೀವಿ ಮನೇಲಿ. ನಿಮ್ ಮಕ್ಳು ಏನ್ ಮಾಡ್ತಾರೆ? ನಮ್ಮ ಮಕ್ಳು ಸ್ಕೂಲ್ಗೆ ಹೋಗ್ತಾ ಇದಾರೆ. ನೀವ್ ಏನ್ ಓದಿರಿ? ನಾವು ಸೆಕೆಂಡ್ ಪಿ ಯು ಓದಿದೀವಿ ಸರ್. ನಿಮ್ದು ಹುಟ್ಟೂರು ಯಾವ್ದು? ನಮ್ದು ಹುಟ್ಟೂರು ಶಿಡ್ಲಘಟ್ಟ ತಾಲೂಕು ಬರುತ್ತೆ, ಬೊರಮಡುಗು ಅಂತ. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ವ್ಯವಸಾಯ ಸರ್. ಅವರು ವ್ಯವಸಾಯ ಮಾಡ್ತಾರೆ? ಅವ್ರೇನು ಹೊಲದಲ್ಲಿ ಮಾಡ್ತಾರೆ ಅವರು ಸರ್? ಅದು ಎಲ್ಲ ಕ್ಯಾಪ್ಸಿಕಮ್ ಇದೆಲ್ಲ ನೀರಿರೋ ಭೂಮಿಗೆ ಮಾಡ್ಕೋತಾರೆ, ಟೊಮೆಟೊ ಎಲ್ಲ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಹುರುಳಿ, ಮಾವಿನ ತೋಪ ಇದೆ ನಮ್ದು. ಮಳೆಗಾಲದಲ್ಲಿ ಅಲ್ಲಿ ಹುರುಳಿ ಹಾಕ್ತಾರೆ, ಅವರೆಕಾಳು, ರಾಗಿ. ವರ್ಷ ಪೂರ್ತಿ ತಿನ್ನಕ್ಕೆ ಬೇರೆ ಕಡೆ ಮತ್ತೆ ಬೆಳಿವಿ. ನಮ್ಗೆ ಸ್ವಂತಕ್ಕೆ ನಾವೇ ಬೆಳ್ಕೋತೀವಿ ಸರ್, ಅವರೆಕಾಳು, ತೊಗರಿ, ಅಳಸಂದಿ, ಎರಡು ವ್ಯವಸಾಯ ನಾವೇ ಮಾಡ್ಕೋತೀವಿ. ಈಗ ಗಿನಿ ಗ್ರಾಸು ಮತ್ತು ಹುಲ್ಲು ಬೆಳಿತೀರಿ ಅಂತ ಹೇಳಿದ್ರಿ, ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ನಿಮ್ಮ ಒಂದು ಎಮ್ಮೆ ಮತ್ತೆ ಆಕಳಿಗೆ ಸಾಕಾಗಷ್ಟು ಬೆಳಿತೀರಾ? ಬೆಳಿತೀರಾ? ಎರಡು ಮೂರು ಬ್ಯಾಚ್ ಮಾಡ್ಕೊಂತೀವಿ ಸರ್. ಅದು ಒಂದು ಬ್ಯಾಚ್ ಕುಯ್ಯಕ್ ಬರುವಾಗ ಇನ್ನೊಂದು ಮತ್ತೆ ಚೆಲ್ಕೋತೀವಿ. ಅದರ ಜೊತೆಗೆ ಈ ಫಾರಂ ಹುಲ್ಲುಗಳು ಅಂತ ಅದೊಂದು ಸಪರೇಟ್ ಇಟ್ಕೊಂಡಿದ್ದೀವಿ. ಅದು ಬೇರೆ ಬೇರೆ ಪ್ರದೇಶದಲ್ಲಿ ಕಟ್ ಮಾಡ್ಕೊಂತ ಹೋಗ್ತೀರಿ, ಆ ಕಡೆ ಮತ್ತೆ ಬಿತ್ಕೊಂತ ಹೋಗ್ತೀರಿ. ಮತ್ತೆ ರಾಗಿ ಎಲ್ಲ ಬೆಳಿತೀವಲ್ಲ ಸರ್, ಅದು ಹುಲ್ಲು ಇರುತ್ತೆ. ಹುರುಳಿ ಬೆಳಿತೀವಿ, ಅದು ಇರುತ್ತೆ. ಕುರಿಗಳಿಗೆಲ್ಲ ಅದಾಗುತ್ತೆ. ಕುರಿಗಳ ನಿರ್ವಹಣೆ ಹೆಂಗ್ ಮಾಡ್ತೀರಿ? ಎಷ್ಟು ಕುರಿಗಳನ್ನ ಸಾಕಿದ್ರಿ? ಯಾವ ಜಾತಿಯ ಕುರಿಗಳು ಸರ್? ಒಂದು 35 ಕುರಿ ಇದೆ. ಅದಕ್ಕೆ ಹುರುಳಿ ಎಲ್ಲ ಬೆಳೆದಿರ್ತೀವಿ, ಅದನ್ನ ಹಾಕೋತೀವಿ. ಮತ್ತೆ ಇದು ತೋಟದ ಹತ್ರದಿಂದ ಹಸಿ ತರ್ತೀವಲ್ವಾ, ಫಾರಂ ಹುಲ್ಲು, ಅದನ್ನೆಲ್ಲ ಚಾಪ್ ಕಟ್ಟರಿದೆ ಮನೇಲಿ. ನಾವು ಕುರಿಗಳೆಲ್ಲ ಶೆಡ್ ಅಲ್ಲಿ ಒಳಗಡೆನೆ ಮೇಯಿಸ್ಕೋತೀವಿ, ಹೊರಗಡೆ ಹೊರ್ಕೊಂಡು ಹೋಗಲ್ಲ ಕುರಿನ. ಹಂಗಾಗಿ ಅದನ್ನ ಚಾಪ್ ಕಟ್ಟರಲ್ಲಿ ಪೌಡರ್ ಮಾಡ್ಬಿಟ್ಟು ಅದನ್ನ ಹಾಕ್ತಿವಿ. ಹಾಗಾಗಿ ನಮ್ದು ತೋಟಕ್ಕೆ ಗೊಬ್ಬರ ಎಲ್ಲ ನಮ್ಮ ಮನೆಯಲ್ಲೇ ಆಗುತ್ತೆ ಸರ್. ಕುರಿಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಗೊಬ್ಬರದ್ದು ಕೊರತೆ ಇಲ್ಲ. ಸಾವಯವ ಗೊಬ್ಬರ ಸಿಗಲ್ಲ, ಹೊರಗಡೆ ಮೇಸ ಕೊಡ್ಕೊಂಡು ಹೊರಟೋದಾಗ ಗೊಬ್ಬರ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಶೆಡ್ ಮಾಡ್ಬಿಟ್ಟು ಕುರಿಗಳನ್ನ ಮನೆಯಲ್ಲೇ ಮೇಯಿಸ್ಕೊತಾ ಇದೀವಿ. ನಿಮ್ ಹೊಲ್ದಾಗೆ ಕೆಲವೊಂದ್ಸರಿ ಬಿಟ್ಕೋತೀರಿ? ನಮ್ಮ ಮನೆ ಹತ್ರ ಆಚೆ ಬಿಸಿಲ್ಗೆ ಹೋಗ್ಬೇಕಾದ್ರೆ ತೊಳಿಯಕ್ಕೆ ಕೆರೆಗೆಲ್ಲ ಹೋದಾಗ ಬಿಟ್ಕೋತೀವಿ. ಕುರಿಗಳ ನಿರ್ವಹಣೆ ಅದು ಮಾಡೋದು ಸುಲಭ ಅಂತೀರಿ? ನಿಮ್ದೆ ಹೊಲ ಇದೆ? ಮೇವೆಲ್ಲ ನಮ್ಗೆ ತುಂಬಾ ಸಿಗುತ್ತೆ ಸರ್. ಮೇವು ಸಾಕಷ್ಟು ಸಿಗುತ್ತೆ? ಸಾಕಷ್ಟು ಸಿಗುತ್ತೆ. ಮತ್ತೀಗ ತಮ್ಮ ಹೊಲದಲ್ಲಿ ಏನೇನು ಈಗ ಸದ್ಯ ಬೆಳೆಗಳಿದಾವೆ ಸರ್? ಈಗ ಕ್ಯಾಪ್ಸಿಕಮ್ ಒಂದು ಎರಡು ತೋಟದಲ್ಲಿದೆ, ಟೊಮೆಟೊ ಒಂದಿದೆ, ಸೋಂಚೂರ್ ಮನೆಗೆ ಡ್ರ್ಯಾಗನ್ ಒಂದಷ್ಟು ಗಿಡಗಳು ಹಾಕೊಂಡಿದೀವಿ, ಮತ್ತೆ ಮೇವುಗಳು ಹಾಕೊಂಡಿದೀವಿ. ಒಂದು ಎರಡು ಕಡೆ ಫಾರಂ ಹುಲ್ಲು. ಮತ್ತೆ ಯಾವ್ದು ತರಕಾರಿ ಸಸ್ಯಗಳು ಯಾವ್ದಾರು ಬೆಳೆದಿರ? ತರಕಾರಿ, ತೊಗರಿ, ಒಂಚೂರು. ಇವಾಗ ಎಲ್ಲ ಸೀಸನ್, ಇವಾಗ ಬ್ರೋಕೋಲಿ ಎಲ್ಲ ಹಾಕಕ್ಕೆ ರೆಡಿ ಮಾಡ್ತಾರೆ. ಬ್ರೋಕೋಲಿ ಬೆಳಿತೀರಿ? ಬ್ರೋಕೋಲಿ ಬೆಳಿತೀವಿ, ಕೋಸ್ ಬೆಳಿತೀವಿ, ಕಾಲಿಫ್ಲವರ್ ಇವಾಗ ಅದಕ್ಕೆ ರೆಡಿ ಮಾಡ್ತಾ ಇದೀವಿ ಸರ್. ಹೊಲನ ಮಾವಿದೆ ಸರ್, ಎಲ್ಲ ಮಾವಿನ ತೋಪಲ್ಲೇ ನಾವು ಇವಾಗ ಮಿಶ್ರ ಬೆಳೆಯಾಗಿ ಇದನ್ನ ಮಾಡ್ಕೋತಾ ಇದ್ದೀವಿ. ಖಾಲಿ ಜಾಗ ಇಷ್ಟು ದಿನ ಮಾವಿನಕಾಯಿ ತೆಗಿಬೇಕು ಅಂತ ಕಾಯ್ತಿದ್ವಿ, ಈಗ ಖಾಲಿಯಾಗಿದೆ ಮಾವು. ಮಾವು ಯಾವ್ಯಾವ ಜಾತಿ ಬೆಳೆದಿದ್ರ? ನಮ್ದು ಐದು ನಾಲ್ಕೈದು ವೆರೈಟಿ ಮಾವಿದೆ. ಮಲ್ಲಿಕಾ ಬಾದಾಮಿಗೆ ತುಂಬಾ ಬೇಡಿಕೆ ಇದೆ ಸರ್. ಬೇನಿಶಾ ಇದೆ, ತೋತಾಪರಿ, ನೀಲಮ್ಮು, ಐದು ತರ ವೆರೈಟಿ ಮಾವಿದೆ. ಈ ಬಾರಿ ಎಷ್ಟು ತಾವು ಬೆಳೆ ತೆಗ್ದ್ರಿ? ಎಷ್ಟು ಅಂದಾಜ್ ಬೆಳೆ? ಸರಿ ಸಲಿ ಒಂದು 60% ಬೆಳೆ ಆಗಿತ್ತು, ಬಟ್ ಬೇಡಿಕೆ ಇಲ್ಲ. ಬೇಡಿಕೆ ರೇಟ್ ಸಿಕ್ಕಿಲ್ಲ? ರೇಟ್ ಏನು ಸಿಕ್ಕಿಲ್ಲ ಸರ್, ಮಾವಿನಲ್ಲಿ ಎಲ್ಲ ಲಾಸೆ. ಅಂದ್ರೆ ಬೆಳೆ ಜಾಸ್ತಿ ಅವಕ ಆಯ್ತು ಅಂತ ಅನ್ಸ್ತದೆ. ಹೌದಲ್ಲ, ಬೆಳೆ ನಿರೀಕ್ಷಿತಕ್ಕಿಂತ ಜಾಸ್ತಿ ಬೆಳೆ ಬಂತು ಮಾರುಕಟ್ಟೆಗೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್, ಬಟ್ ತೋಟದಲ್ಲೇ ಇದೆ ಕಾಯಿ, ಇನ್ನೂ ಸ್ವಲ್ಪ ಇಲ್ಲ, ಕಿತ್ತಿಲ್ಲ, ಇನ್ನೂ ತೆಗ್ದಿಲ್ಲ. ಅಲ್ಲಿ ಮಾರ್ಕೆಟ್ ಅಲ್ಲಿ ತಗೊಳ್ಳೋರೇ ಇಲ್ಲ. ಹಾಗಾಗಿದೆ. ಯಾವ ಜಾತಿ ಇದೆ? ತೋತಾಪುರಿ ಆಗಿದ್ಬಿಟ್ಟು, ಮಲ್ಲಿಕಾ, ಬೇನಿಶಾ, ಬಾದಾಮಿ ಖಾಲಿ ಆಗಿದೆ. ಖಾಲಿ ಆಗಿದೆ, ಅವೆಲ್ಲ ತೆಗ್ದಿರಿ? ಎಲ್ಲ ತೆಗ್ದಿವಿ, ಅದಕ್ಕೆ ಸ್ವಲ್ಪ ಬೇಡಿಕೆನು ಇತ್ತು. ಅದು ಎಷ್ಟನ್ ಬಂದಿರಬಹುದು ನಿಮ್ದು ಮಲ್ಲಿಕಾ? ಎಷ್ಟನ್ ತೆಗ್ದಿರ್ಬೋದು ಸರ್ ಮಲ್ಲಿಕಾ? ಅದು ಎಲ್ಲ ಒಂದು 10 ಟನ್ ತೆಗ್ದಿರ್ಬೋದು. ಮತ್ತೆ ಉಳಿದಿದ್ದು ಬೇನಿಶಾ ಒಂದ್ 20 ಟನ್ ಅಷ್ಟು ಬರುತ್ತೆ. ಅದೇ ಜಾಸ್ತಿ ಬರುತ್ತೆ, ಅದು ಕಾಯಿ ದಪ್ಪ ಬರುತ್ತೆ. ಮತ್ತೆ ಯಾವ ಈಗ ಬೆಳೆ ಇದಾವೆ ಈಗ ಸದ್ಯ? ಕ್ಯಾಪ್ಸಿಕಮ್ ಇದೆ. ಕ್ಯಾಪ್ಸಿಕಮ್ ಇದೆ ಅಂದ್ರೆ ಮತ್ತೆ ಟೊಮೆಟೊ ಇದೆ. ಮಾರ್ಕೆಟ್ಗೆ ಎರಡು ಹೋಗ್ತಾ ಇದೆ, ಮಾವಿನಕಾಯಿ ಇತ್ತು ಅದು ಹೋಯ್ತು, ಈಗ ಕ್ಯಾಪ್ಸಿಕಮ್ ಹೋಗ್ತಿದೆ, ಟೊಮೆಟೊ ಹೋಗ್ತಾ ಇದೆ. ಈಗ ತೊಗರಿ ಬೆಳೆ ಬಗ್ಗೆ ಹೇಳಿ, ತೊಗರಿ ಬೆಳೆ ಹೇಗ ಯಾವ ತರ ನಿಮ್ ಹೊಲದ ಮಧ್ಯೆ ಹಾಕಿದಿರಾ ಅದಕ್ಕೆ ಬೇರೆ ಸರ್? ತೊಗರಿ ನಾವು ಒಂದು ಸೈಡ್ಗೆ ಹಾಕೋತೀವಿ, ಹುರುಳಿ ಒಂದು ಚೂರು, ಅವರೆ ಗಿಡ, ತೊಗರಿ ಜೊತೆಗೆ ಅವರೆ ಗಿಡ ಹಾಕೋತೀವಿ. ತೊಗರಿ, ಅವರೆ ಗಿಡ, ಮತ್ತೆ ಹುರುಳಿ, ಅಳಸಂದಿ, ಎರಡೆರಡು ಬೆಳೆ ಒಂದೊಂದ್ರಲ್ಲಿ. ಮಾವು ಆಲ್ರೆಡಿ ಇರುತ್ತೆ ಸರ್ ಅದರಲ್ಲಿ, ಮಾವಿನ ತೋಟದಲ್ಲೇ ನಾವು ಬೆಳೆ ಮಾಡೋದು. ಈಗ ಹುರುಳಿ ಬೆಳಿತೀರಿ ಅಂತ ಹೇಳಿದ್ರಲ್ಲ, ಹುರುಳಿನ ನೀವು ಜಾಸ್ತಿ ಯಾವ್ದಕ್ಕೆ ಉಪಯೋಗಿಸ್ತೀರಿ? ನಿಮ್ ಮನೆಗೆ ಉಪಯೋಗಿಸ್ತೀರಾ ಅಥವಾ ಮಾರುಕಟ್ಟೆಗೂ ಕಳಿಸ್ತೀರಾ? ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಮಳೆ ಚೆನ್ನಾಗಾಗಿ ಬೆಳೆ ಚೆನ್ನಾಗಾದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಇಟ್ಕೊಂತೀವಿ, ಮಿಕ್ಕಿದ್ದನ್ನ ಮಾರುಕಟ್ಟೆಗೆ ಹಾಕ್ಬಿಡ್ತೀವಿ. ಅದು ಎಷ್ಟು ಎಕರೆಗೆ ಯಾವ ಪ್ರಮಾಣದಲ್ಲಿ ವಿಸ್ತೀರ್ಣದಲ್ಲಿ ಬೆಳಿತೀರಿ ಸರ್? ಅದು ನಮ್ದು ಮಾವು ಎಷ್ಟು ಇದೆಯೋ ಅದರಲ್ಲಿ ಮಾವಿನ ಬೆಳೆಯಲ್ಲೇ ನಾವು ಉರುಳಿ ಹಾಕೋದು ಸರ್, ಸಪರೇಟ್ ಒಂದೊಂದು ಬೆಳೆ ಮಾಡಲ್ಲ, ಇಂಟರ್ ಕ್ರಾಪ್ ಹಾಕ್ತೀರಿ? ನಾವೆಲ್ಲ ಇಂಟರ್ ಕ್ರಾಪ್ ಜಾಸ್ತಿ ಮಾಡ್ತೀವಿ. ಆ ಮಾವಿನ ತೋಪಲ್ಲಿ ಒಂದು ಅರ್ಧ ಅಂದ್ರೆ ಒಂದು ಎಕರೆ ಎರಡು ಎಕರೆಗೆ ಉರುಳಿ ಹಾಕೋತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂತೀವಿ, ಮತ್ತೆ ಮಿಕ್ಕಿದ ಮಾವಿನ ಗಿಡ ಗೊಬ್ಬರ ಆಗ್ಲಿ ಅಂತ ಅದಕ್ಕೆ ಕಟ್ರಾಕ್ತಿವಿ, ಅದನ್ನೇ ಗೊಬ್ಬರ ಮಾಡ್ತೀವಿ. ಆ ಸೊಪ್ಪನ್ನೇ ಮಾವಿನ ಗಿಡ ನಮ್ಗೊಂದ್ ಸ್ವಲ್ಪ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬಿಟ್ಕೋತೀವಿ, ಮಿಕ್ಕಿದ್ದು ಅದಕ್ಕೆ ಗೊಬ್ಬರ ಕಟ್ರಾಕ್ಬಿಡ್ತೀವಿ. ಅದ್ರ ಜೊತೆಗೆ ಇವಾಗ ಗೊಬ್ಬರದ ಬೀಜ ಅಂತಾನೆ ಕೊಟ್ಟಿದೆ ಗೌರ್ಮೆಂಟ್ ನಮ್ಗೆ, ಅದನ್ನು ಚೆಲ್ತೀವಿ ಮಾವಿನ ತೊಪ್ಪಲ್ಲಿ, ಅದನ್ನು ಮತ್ತೆ ಕಟ್ರಾಕ್ಬಿಟ್ಟು ಮಾವಿನ ಬೀಜಗಳು ಗೊಬ್ಬರದ ಬೀಜ ಬೆಳ್ಕೊಳ್ಳಿ ಅಂತ ಹೇಳ್ತಾರೆ ಕೃಷಿ ಇಲಾಖೆ. ಯಾವ ಕೃಷಿ ಇಲಾಖೆಗೆ ಹೋಗಿದ್ರಿ ತಾವು? ಸರ್ ನಾವು ಚಿಂತಾಮಣಿ ಇದಕ್ಕೆ ಹೋಗಿದ್ವಿ, ಕೃಷಿ ವಿಜ್ಞಾನ ಕೇಂದ್ರ, ಮತ್ತೆ ಕೋಲಾರ್ ಹೋಗಿದ್ವಿ, ಬೆಂಗಳೂರಿಗೆ ಹೋಗಿದ್ವಿ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆ ಹೋಗಿದ್ವಿ. ಒಳ್ಳೆ ಮಾಹಿತಿ ಸಿಕ್ತ ಅಲ್ಲಿ? ಹಾ ಸರ್, ನಮ್ಗೆ ಚಿಂತಾಮಣಿಯಲ್ಲೂ ಒಳ್ಳೆ ಮಾಹಿತಿ ಸಿಕ್ತು, ಬೆಂಗಳೂರಲ್ಲೂ ನಮ್ಗೆ ಎಲ್ಲ ಅವರು ಹೇಳ್ತಾರೆ ಯಾವ ಟೈಮ್ಗೆ ಏನ್ ಮಾಡ್ಬೇಕು. ಇವಾಗ ತೊಗರಿ ಎಲ್ಲ ಸರ್ ಅವರೇ ಕೊಡ್ತಾರೆ ನಮ್ಗೆ, ಬಿತ್ತನೆ ಬೀಜ ದನಗಳಿಗೆ ಬಿತ್ತನೆ ಬೀಜನು ಕೊಡ್ತಾರೆ, ಅವರೇ ಕೊಡ್ತಾರೆ, ಅವರೇ ಕೊಡ್ತಾರೆ. ಒಟ್ಟು ಈಗ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ಮತ್ತೆ ಕೃಷಿ ವಿಶ್ವವಿದ್ಯಾಲಯ, ಇಲ್ಲೆಲ್ಲ ಹೊಸ ಹೊಸ ಆವಿಷ್ಕಾರ ಆಗ್ತದೆ, ಹೊಸ ಬೆಳೆ ಬೆಳೀರಿ ಅಂತ ತೋರಿಸ್ಕೊಡ್ತಾರೆ, ಅದೆಲ್ಲ ನೋಡ್ಕೊತಾ ಇರ್ಬೇಕಾಗತ್ತಲ್ಲ ರೈತರಾದವರು, ಹೊಸ ಹೊಸ ಮಾಹಿತಿ ತಿಳ್ಕೊಬೇಕು. ಇಲ್ಲ ಸರ್, ನಾವು ಏನೇ ಬೆಳೆ ಮಾಡ್ಬೇಕಾದ್ರೆ ಮಣ್ಣು ಪರೀಕ್ಷೆಗೆ ಹೋಗ್ತಿವಲ್ವಾ, ತಗೊಂಡು ಹೋಗ್ತಿವಿ, ಆಗ ಅವರೇ ಹೇಳ್ತಾರೆ ಇಲ್ಲ ಈ ಬೆಳೆ ಮಾಡಿ ಇಲ್ಲ ಅಂದ್ರೆ ಅದು ಮಣ್ಣು ಸೆಟ್ ಆಗ್ಲಿ ಬೇಡ ಇದು ಅಂತ ಹೇಳ್ತಾರೆ. ಹೊಸ ಬೆಳೆ ಬಂದಾಗ ಫಸ್ಟ್ ನಮ್ಗೆ ಅವರು ಚಾಯ್ಸ್ ಕೊಡ್ತಾರೆ ಈ ತರ ಇದೆ ಮಾಡಿ ಅಂತ, ಒಂದು ಸೌತೆಕಾಯಿ ಆಗ್ಲಿ ಯಾವ್ದೇ ಆಗ್ಲಿ ಅವ್ರ ಹತ್ರ ಹೊಸ ಬೆಳೆ ಇದ್ದಾಗ ಮಾಡಿ ಚೆನ್ನಾಗುತ್ತೆ ಅಂತ ಪ್ರೋತ್ಸಾಹ ಮಾಡಿ ಹೇಳ್ತಾರೆ ಸರ್. ನಾವು ಪ್ರತಿ ಬೆಳೆಗೂ ಮಣ್ಣು ಪರೀಕ್ಷೆ ಮಾಡಿಸಲಿಕ್ಕೆ ಹೋಗಿ ಚಿಂತಾಮಣಿ ಇದಕ್ಕೆ ಹೋಗ್ತಿವಿ. ಯಾವ್ದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ? ಕಾಲೇಜಿಗೆ? ಕಾಲೇಜಿಗೆ ಹೋಗ್ತಿವಿ. ಮಣ್ಣು ಪರೀಕ್ಷೆ ತಾವು ಪ್ರತಿ ಬೆಳೆ ಹಾಕೋ ಮುಂದೆ ನೀವು ಮಾಡ್ಕೊತೀರಿ? ಮುಂದೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು ವಿಜ್ಞಾನಿಗಳನ್ನ ಕೇಳದೆ ನಾವೇನು ಮಾಡ್ತಿಲ್ಲ ಸರ್. ಈಗ ಇವಾಗ ವಾತಾವರಣ ಅವ್ರನ್ನ ಕೇಳಿದ್ರೇನೆ ನಮ್ಗೆ ಗೊತ್ತಾಗುತ್ತೆ ಸರ್. ಟೊಮೆಟೊ ಎಲ್ಲ ಮುಂಚೆ ತುಂಬಾ ಈಸಿ ಇತ್ತು ಬೆಳೆಯೋದು, ಇವಾಗೆಲ್ಲ ವೈರಸ್ ಜಾಸ್ತಿ ಆಗ್ಬಿಟ್ಟಿದೆ ವಾತಾವರಣದಲ್ಲಿ. ಸಹನ ಅವರೇ, ಈ ಬಾರಿ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಹಾಗಾಗಿ ಮಳೆ ಇರೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಒಳ್ಳೆ ಬೆಳೆ ಸಿಗಬಹುದೇನಾ ಅಂತ ಒಂದು ವಿಚಾರ ಮಾಡಿರ್ಬೋದಲ್ಲ ಸರ್? ಮಳೆ ಆದ್ರೆ ನಾವು ಇನ್ನು ಜಾಸ್ತಿ ಬೆಳೆ ಮಾಡಬಹುದು. ಈ ಬಾರಿ ಹೇಗಿದೆ ತಮ್ಮ ಕಡೆ? ನಮ್ಮ ಕಡೆ ಗಾಳಿ, ಬರೀ ಗಾಳಿ ಇದೆ ಸರ್, ಇನ್ನು ಒಂದು ಮಳೆನೂ ಆಗಿಲ್ಲ ಸರ್. ಮಳೆ ಬಂದಿಲ್ಲ ಇನ್ನು? ಬಂದಿಲ್ಲ ಸರ್. ಸೊ ಹಾಗಿದ್ರೆ ಮಳೆ ಇಲ್ಲ ಅಂದ್ರೆ ಅನಾನುಕೂಲನೇ ಸರ್. ಮಳೆ ಇಲ್ಲ ಅಂದ್ರೆ ನಾವು ಅವರೇ ತೊಗರಿ ಎಲ್ಲ ಬೆಳೆಯಕ್ ಆಗದೇ ಇಲ್ಲ ಸರ್, ಅದೆಲ್ಲ ನೀರ್ ಇಲ್ಲದೆ ಇರೋ ಕಡೆ ಇದ್ರ ಭೂಮಿಗಳಿಗೆ ಹಾಕ್ತಿವಿ. ಈಗ ಕೃಷಿ ಹೊಂಡನು ಕೂಡ ಈಗ ಮತ್ತೆ ಮತ್ತದ್ದು ತುಂಬಿಸೋದು ಪೂರ ಕಷ್ಟನೇ ಆಗುತ್ತೆ ಸರ್. ಕೃಷಿ ಹೊಂಡ ಒಂದ್ ಕಡೆ ಇದೆ, ಜಮೀನ್ ಇನ್ನೊಂದ್ ಕಡೆ ಇದೆ. ಕೃಷಿ ಹೊಂಡ ಇರೋ ಕಡೆ ನಾವು ಟೊಮೆಟೊ, ಕ್ಯಾಪ್ಸಿಕಮ್, ಹೂಕೋಸು, ಬ್ರೋಕೋಲಿ ಎಲ್ಲ ಬೆಳ್ಕೋತಾ ಇದೀವಿ. ಬೆಳ್ಕೋತಾರೆ ಈಗ ಸರ್? ಇದು ಊರಿಗೆ ತುಂಬಾ ದೂರ ಜಮೀನ್ ಇದೆ ಅಲ್ವಾ, ಅಲ್ಲಿ ಬೇರೆ ಬೆಳೆ ಬೆಳಿತಿದ್ವಿ. ಅಂದ್ರೆ ಈಗ ಮಳೆ ಬಂದಿಲ್ಲ ಅಂದ್ರೆ ಅದೆಲ್ಲ ಕಷ್ಟ ಆಗುತ್ತಲ್ಲ, ಅಲ್ಲಿ ಬೆಳೆ ಮಾಡಕ್ ಆಗದೇ ಇಲ್ಲ. ಮತ್ತೆ ಈಗ ರೈತರದು ಪರಿಸ್ಥಿತಿನು ತುಂಬಾ ಕಷ್ಟ ಆಗುತ್ತೆ. ಮಳೆ ಬಂದ್ರೆ ರೈತರ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಮಳೆ ಬರೋ ಸಾಧ್ಯತೆ ಇದೆ ಅನ್ಸ್ತದೆ ಹೇಳ್ತಾ ಇದೆ ವಾತಾವರಣ, ಮತ್ತೆ ನಮ್ಮ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ ಮಳೆ ಬರಬಹುದು ಈ ತಿಂಗಳ ನಂತರ ಅಂತ ಹೇಳ್ತಾ ಇದ್ದಾರೆ. ತೊಗರಿಗೆ ಇವಾಗ ಟೈಮ್ ಸರ್, ಇವಾಗ ಮಳೆ ಬಂದ್ರೇನೆ ತೊಗರಿ ಹಾಕಕ್ ಕರೆಕ್ಟ್ ಟೈಮ್. ಈಗ ಮಳೆ ಬಂದಿಲ್ಲ? ಬಂದಿಲ್ಲ. ನಿಮ್ಗೆ ಅನಾನುಕೂಲ ಆಗಿದೆ? ಅನಾನುಕೂಲ ಆಗುತ್ತೆ ರೈತರಿಗೆ. ಈಗ ಹಾಗಂತ ಹೇಳಿ ಸುಮ್ನೆ ಇರಕ್ಕಾಗಲ್ಲ ರೈತರು. ರಾಗಿ ಅವರೆ ಎಲ್ಲ ಬಿತ್ತನೆ ಮಾಡ್ಬೇಕು ಸರ್. ಈ ತಿಂಗಳ ಕೊನೆಗೆ ಸ್ಟಾರ್ಟ್ ಮಾಡ್ತಾರೆ ಹೊಲ ಬಿತ್ತಕ್ಕೆ, ಎಲ್ಲ ಬಿತ್ತನೆ ಮಾಡ್ಬಿಡ್ತಾರೆ. ಈಗ ಕೃಷಿ ಹೊಂಡನು ಇದೆ ಅಂತ ಹೇಳಿದ್ರಿ, ಏನು ಕೃಷಿ ಹೊಂಡ ಎಷ್ಟು ಆಳದಲ್ಲಿದೆ, ಎಷ್ಟು ವಿಸ್ತೀರ್ಣ ಇದೆ ಅದ್ರ ಬಗ್ಗೆ? 20x20 ಸರ್ ಕೃಷಿ ಹೊಂಡ. ಪಾಲಿ ಹೌಸ್ ಮಾಡಿಸಿದೀವಿ ನಾವು ಕ್ಯಾಪ್ಸಿಕಮ್ ಬೆಳೆಯಕ್ಕೆ ಅಂತ. ಈ ಕೃಷಿ ಹೊಂಡ 20 ಅಡಿ ಆಳ ಇದೆ? ಆಳ ಇದೆ. 20 ಅಡಿ ಇದೆ. ಏನು ಮೀನೇನ್ ಬೆಳಿತೀರಾ ಸರ್? ಅದಕ್ಕೆ ಮೀನ್ ಮರಿ ತಂದು ಬಿಡಬೇಕು. ಹಾ ಸರ್. ಮೊದ್ಲೇ ಹಾಕಿದ್ರ ಅಥವಾ ಈಗ ಹಾಕ್ಬೇಕಾ? ಇಲ್ಲ ಸರ್, ಅದು ಪಾಚಿ ಎಲ್ಲ ಕ್ರಿಯೇಟ್ ಆಗುತ್ತಲ್ವಾ, ಪಾಚಿನ ಕ್ಲಿಯರ್ ಮಾಡಿದ್ರೆ ನಮ್ಗೆ ಬೋರ್ವೆಲ್ ಇದು ಡ್ರಿಪ್ಗೆಲ್ಲ ಪಾಚಿ ಹೋಗದೆ ಇರುತ್ತೆ ಅಂತ ನಾವು ಮೀನ್ ಬಿಡ್ತೀವಿ ಅದಕ್ಕೆ ಕೃಷಿ ಹೊಂಡಕ್ಕೆ. ಮೀನು ಬೆಳಿತೀರಿ? ಹಾ ಸರ್, ಮೀನು ಜೇನ್ ಬೆಳಿತೀವಿ ಮನೆಯಲ್ಲಿ. ಮೀನ್ ಮರಿ ಸಾಕಿರಿ ಈಗಾಗ್ಲೇ ನಿಮ್ಮ ಪಾಂಡಲ್ಲಿ? ಇದೆ ಸರ್. ಎಷ್ಟು ಮರಿ ಬಿಟ್ಟಿರಿ ಸರ್? ಮಾಸು 5,000 ಮರಿ ತಂದು ಬಿಟ್ಟಿದ್ವಿ ಸರ್, ಚಿಕ್ಕ ಚಿಕ್ಕ ಮರಿ ತಂದು ಬಿಟ್ಟಿದ್ದು. ಹಿಂದೆ ಯಾವಾಗಾದ್ರೂ ಇದನ್ನ ನೀವು ತೆಗ್ದಿದ್ದೀರಾ? ಹಾ ಸರ್, ತೆಗ್ದಿದ್ದೀವಿ. ತೆಗ್ದಿರಿ? ಎಷ್ಟು ಬೆಳೆ ತೆಗ್ದಿರಿ? ಒಂದು 4-5 ಬೆಳೆ ತೆಗ್ದಿರಿ? ಅದರಿಂದ ಏನಾದರೂ ಲಾಭ ಇದೆಯಾ? ನಿರ್ವಹಣೆ ಏನು ಕಷ್ಟ ಆಗಲ್ಲಲ್ಲ ಅದು? ಅದಕ್ಕೇನು ಫೀಡ್ಸ್ ಏನು ಹಾಕ್ತೀರಿ? ಫೀಡ್ ಸರ್ ನಾವೇನು ಅಷ್ಟೇನು ಬಳಸಲ್ಲ, ಯಾವಾಗ ಜೋಳ ಫೀಡ್ ಡೈರಿಗಳಲ್ಲಿ ಸಿಗುತ್ತೆ ಸರ್, ಅದು ಫೀಡ್ ಕೊಡ್ತೀವಿ ಮೀನುಗಳಿಗೆ. ಮೀನುಗಳಿಗೆ ಮತ್ತೆ ರೈಸ್ ಎಲ್ಲ ತಿನ್ನುತ್ತೆ ಸರ್ ಹಾಕಿದ್ರೆ. ಓಹೋಹೋ, ಅನ್ನ ಎಲ್ಲ ನೀವು ಹಾಕ್ಬೋದು? ಮುದ್ದೆ ಎಲ್ಲ ತಿನ್ನಿಸ್ತೀವಿ. ಮತ್ತೆ ಔಷಧಿ ಎಲ್ಲ ಹಾಕ್ಬೋದಾ ನೀವು ಅದಕ್ಕೆ? ಯಾಕಂದ್ರೆ ನಿರ್ವಹಣೆ ಕೂಡ ಮೀನು ಸತ್ಬಿಟ್ರೆ. ಇಲ್ಲ, ಆ ತರ ಏನ್ ಚಾನ್ಸ್ ಬಂದಿಲ್ಲ ಸರ್. ಅದು ಮೀನ್ ಮರಿಗಳನ್ನೇ ಮೀನುಗಾರಿಕೆ ಇಲಾಖೆ ತರಬೇತಿ ಆಕ್ಸಿಜನ್ ಫಿಲ್ ಮಾಡಿ ಅವರೇ ನಮ್ಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಅಂದ್ರೆ ಅದು ಆಹಾರನ ನೀವು ಅಚ್ಚುಕಟ್ಟಾಗಿ ನೋಡ್ಕೋಬೇಕಾಗುತ್ತೆ. ಇದು ನೀರಲ್ಲಿ ಪಾಚಿ ಬೆಳೀತಾರತ್ತಲ್ವಾ ಸರ್, ಅದನ್ನ ತಿಂತಾರೆ. ಅದು ಕೂಡ ಹಾಕ್ತೀರಿ ನೀವು ಪಾಚಿ ಬೆಳೀಲಿ ಅಂತ? ಅದು ಸಂಪಲ್ವಾ, ಅದೇ ಪಾಚಿ ಬೆಳ್ಕೊಳ್ತಾ ಇರುತ್ತೆ, ಅದನ್ನ ತಿನ್ಕೊಳತ್ತೆ. ಈ ನೀರು ಮತ್ತೆ ಬದಲಾವಣೆ ಮಾಡ್ಬೇಕಲ್ಲ, ನಿಮ್ಮ ತೋಟಕ್ಕೆ ಕೊಡಿತಾ ಇರ್ತೀವಲ್ವ ಸರ್, ಬೆಳೆಗಳಿಗೆ ನಾವು ನೀರು ಹೊಡ್ಕೋತಾ ಇರ್ತೀವಿ, ಹೊಸ ನೀರು ಬೋರ್ವೆಲ್ ನೀರು ಅದಕ್ಕೆ ಬರ್ತದೆ. ನೀರಿಗೆ ನೀರು ಬೆಳೆದ ಪಾಂಡಿಗೆ ಹಾಕ್ತೀರಿ? ಪಾಂಡಿ ಮಳೆ ಬಂದ್ರು ನಮ್ದು ಪಾಲಿ ಹೌಸ್ ಮೇಲಿಂದ ಅದೇ ಕೃಷಿ ಹೊಂಡಕ್ಕೆ ನೀರು ಮಳೆ ನೀರು ಬರುತ್ತೆ ಅದಕ್ಕೆ. ಓಹೋ, ಪಾಲಿ ಹೌಸಿಗೆ ಅಲ್ಲಿ ತಾಕೊಂಡೆ ಮಾಡಿರಿ, ಪಾಲಿ ಹೌಸ್ ಮೇಲೆ ಬಿದ್ದು ನೀರು ಕೂಡ ನಿಮ್ಮ ಕೃಷಿ ಹೊಂಡಕ್ಕೆ ಬೀಳುತ್ತೆ. ಈಗ ಮೀನು ಸಾಕಾಣಿಕೆ ಮಾಡ್ತೀರಿ ಅಂದ್ರಿ, ಅದು ಮೀನು ಮಾರುಕಟ್ಟೆ ಹೆಂಗ್ ಮಾಡ್ತೀರಿ? ಅಲ್ಲೇ ಮಾರ್ತೀರಾ ಅಥವಾ ಈಗ ಬೇರೆ ಕಡೆ ಹೇಳಿರ್ತೀರಾ? ಮಾರುಕಟ್ಟೆಗೆ ಆಗಷ್ಟು ಬೆಳೆಯಲ್ಲ ಮೀನೆಲ್ಲ, ನಾವು ಮನೆಗೆ. ಅಲ್ಲ, ಈಗ 5,000 ಮರಿ ಅಂದ್ರೆ ದೊಡ್ಡ ಪ್ರಮಾಣ ಆಯ್ತಲ್ಲ, ಅಲ್ಲೇ ತಗೋತಾರೆ ಸರ್. ಅಲ್ಲೇ ಲೋಕಲ್ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅದು ನೀವು ಹೆಂಗೆ ತೆಗಿತೀರಿ, 6 ತಿಂಗಳ ನಂತರ ಹೇಗೆ? ಅದು 1 kg ಆ ಸೈಜಿಗೆ ಬಂದಾಗ ಬಲೆ ಹಾಕಿ ಇಂತಿಷ್ಟು ದಿನ ಬರ್ತದೆ ಅಂತ ಹೇಳಿರ್ತಾರಲ್ಲ, ಗೊತ್ತಾಗುತ್ತೆ ಸರ್. ಅದೇ ಜಂಪ್ ಮಾಡ್ತೀವಿ ನಾವು ಮಾಡ್ತೀವಲ್ವ ಸರ್, ಅವಾಗ ಅವು ಹತ್ರ ಬರುತ್ತೆ, ಗೊತ್ತಾಗುತ್ತೆ ಆಗ ಸೈಜ್ ಎಷ್ಟಿದೆ ಅಂತ. ಆಯ್ತು ಸರ್, ಈಗ ಮತ್ತೆ ಕುರಿಗಳ ನಿರ್ವಹಣೆ ಹೆಂಗೆ, ಮರಿಗಳನ್ನ ಹೇಗೆ ಪಾಲನೆ ಮಾಡ್ತೀರಿ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ನಾವು ಕುರಿಗಳೆಲ್ಲ ಒಂದ್ ಶೆಡ್ ಅಲ್ಲಿ ಇರುತ್ತೆ, ಮರಿ ಹಾಕಿದಾಗ ಆ ಮರಿ ಮತ್ತೆ ಕುರಿನ ಒಂದ್ ಸಪ್ರೇಟ್ ಮಾಡ್ತೀವಿ ನಾವು, ಮರಿ ಕುರಿನ ಸಪ್ರೇಟ್ ಇಟ್ಟು ಅದಕ್ಕೆ ಸಪ್ರೇಟ್ ಆಗಿ ಫೀಡು ನೀರು ಮೇವೆಲ್ಲ ಹಾಕ್ತೀವಿ, ಹಾಲು ಕುಡಿಸೋದು. ಮರಿ ಹಾಕದೆ ಇರೋದನ್ನ ಅದನ್ನ ಇನ್ನೂ ಬೇರೆ ಸಪ್ರೇಟ್ ಮಾಡಿ ಅದಕ್ಕೆ ಫೀಡು ಮೇವು ಅದಕ್ಕೆ ಸಪ್ರೇಟ್ ಕೊಡ್ತೀವಿ. ಅದು ಮರಿ ಹುಟ್ಟಿದಾಗ ಒಂದು 15 ದಿವಸ ಫುಲ್ ಕೇರ್ ಆಗಿ ಅದು ಹಾಲು ಕುಡಿತಾ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿ ನೋಡ್ಕೋಬೇಕು. ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಮೇವು ಎಲ್ಲ ಕೊಡ್ಬೇಕು, ಮರಿಗೆ ಹಾಲಾಗ್ಬೇಕಲ್ವಾ ಅವಾಗ. ಇದಕ್ಕೆ ಈಗ ನಿರ್ವಹಣೆ ಹೆಂಗೆ, ಈಗ ವ್ಯಾಕ್ಸಿನ್ ಎಲ್ಲ ಮತ್ತೆ ಮತ್ತೆ ಹಾಕ್ಸ್ತಾ ಇರ್ತೀರಾ? ನಾವೇ ಮನೆಗೆ ತಗೊಂಡ್ ಬಂದಿರ್ತೀವಿ. ಅದು ಕೂಡ ನಿಮ್ಗೆ ಗೊತ್ತಿದೆ? ಇಲ್ಲ, ಡಾಕ್ಟರ್ ಬರ್ಕೊಡ್ತಾರೆ, ವೆಟರ್ನರಿ ಡಾಕ್ಟರ್ ಏನ್ ಹೇಳಿರ್ತಾರೋ ಅದನ್ನ ಹಾಕ್ತಿವಿ. ನಿಮ್ ಮನೆಗೆ ಈಗ ಹಂಗಿದ್ರೆ ಫಿಶರಿ ಡಾಕ್ಟರ್ ಬರ್ತಾರೆ, ವೆಟರ್ನರಿ ಡಾಕ್ಟರ್ ಬರ್ತಾರೆ, ನಮ್ಮ ಅಗ್ರಿಕಲ್ಚರ್ ಸೈಂಟಿಸ್ಟ್ ಬರ್ತಾರೆ, ಎಲ್ಲ ಮನೆಗೆ ಬರ್ತಾರೆ. ನಿಮ್ ಅವ್ರ ಜೊತೆ ಒಡನಾಟ ಇದೆ? ನಿಮ್ದು ನಿಮ್ ಮನೆಯವರು ಹೋಗ್ತಾರಾ, ಕರ್ಕೊಂಡ್ ಬರ್ತಾರಾ? ಹೋಗ್ತಾರೆ. ಅವರು ಒಂದು ಕೃಷಿಯಲ್ಲಿ ಮುಖ್ಯ ಕಸು ಮಾಡ್ತಾರಾ ಅಥವಾ ನೀವೇ ಜಾಸ್ತಿ ಮಾಡ್ತೀರಾ? ಇಲ್ಲ ಇಲ್ಲ, ಅವರು ಜಾಸ್ತಿ ಮಾಡಿ, ನಮ್ಗೆ ಮನೆಯಲ್ಲಿ ಹಸುಗಳು ನೋಡ್ಕೊಂಡು ಅಡಿಗೆ ಮಾಡಿ ಕೂಲಿಯವ್ರು ಇರ್ತಾರೆ, ಅಡಿಗೆ ಮಾಡ್ಕೊಂಡು ನಾವು ಮತ್ತೆ ತೋಟಕ್ಕೆ ಹೋಗ್ತೀವಿ. ಈ ಕೆಲಸಗಾರರು ಎಷ್ಟು ಜನ ಇಟ್ಕೊಂಡಿರ್ತೀರಿ ದಿನನಿತ್ಯ? ದಿನನಿತ್ಯ 11-12 ಜನ ಇದ್ದಾರೆ, ಬೇಕಾಗ್ತಾರೆ. ಎಲ್ಲಿ ನೀವು, ಅಲ್ಲಿ ಲೋಕಲ್ ಅವರು ಇರ್ತಾರ ಅಥವಾ ಬೇರೆ ಊರಿಂದ? ನಮ್ಮ ಊರಿನವ್ರೆ ಅಷ್ಟಿರ್ತಾರೆ, ಲೋಕಲ್ ಅವರು ಜಾಸ್ತಿ ಬೇಕಾದಾಗ ಪಕ್ಕದ ಹಳ್ಳಿಗೆ ಹೋಗಿ ಕರ್ಕೊಂಡು ಬರ್ತೀವಿ. 20 ಜನ ಮೇಲೆ ಬೇಕು ಅಂದಾಗ ಪಕ್ಕದ ಹಳ್ಳಿಗೆ ಹೋಗಿ ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಬರ್ತೀವಿ. ಈಗ ತೋಟಗಾರಿಕಾ ಬೆಳೆ ಹೊಸ ಹೊಸ ಬೆಳೆಗಳು ಬಂದಿದಾವಲ್ಲ, ಈಗ ಅವಕಾಡೋ ಮತ್ತೆ ಬೇರೆ ಬೇರೆ ಬೆಳೆ, ಅವುಗಳ ಬಗ್ಗೆ ಏನಾದ್ರೂ ಮಾಹಿತಿ ಹೊಸದಾಗಿ ಮತ್ತೆ ನಿಮ್ಗೆ ಏನು ಮಾಡ್ಬೇಕಂತ ಹೇಳ್ತಾ ಇದಾರ ನಿಮ್ ಮನೆಯವರು? ಹೊಸ ಬೆಳೆಗೆ ಅದು ಸೈಂಟಿಸ್ಟ್, ನಮ್ಮ ಮಣ್ಣು ಯಾವ್ದಕ್ಕೆ ಅನುಕೂಲ ಆಗುತ್ತೋ ಆ ತರ ಬೆಳೆ ಮಾಡ್ಬೇಕು ಅಂತ ಇದೆ. ಅಂದ್ರೆ ವಿಚಾರ ಮಾಡಿ, ವಿಚಾರ ಯಾರಾದ್ರೂ ತೋಟ ಹಾಕಿ ಅವ್ರ ಸಲಹೆ ತಗೊಂಡು. ಈಗ ಕುರಿ ಸಾಕಾಣಿಕೆಯಿಂದ ಲಾಭ ಇದೆ? ಹೆಂಗೆ, ನಿಮ್ ಒಂದು ಕುರಿನ ಎಲ್ಲಿ ಮಾರ್ತೀರಿ ನೀವು ದೊಡ್ಡವಾದ್ಮೇಲೆ? ದೊಡ್ಡವಾದ್ಮೇಲೆ ಇಲ್ಲೇ ಬರ್ತಾರೆ ಕೆಲವರು ತಗೊಂಡೋಗಕ್ಕೆ, ಸಂತೆ ಇದೆ, ಸಂತೆಗೆ ತಗೊಂಡೋಗಿ ಅಲ್ಲಿ ಮಾರ್ಬೋದು. ಕುರಿಗಳಿಗೆ ಅಂತ ಸಪರೇಟ್ ಮಾರ್ಕೆಟಿಂಗ್ ಇದೆ. ಸರ್ ಅವರು, ಈಗ ನಿಮ್ಮ ಮನೇಲಿ ಸಾಕಷ್ಟು ಬೆಳೆ ಬೆಳೀತಿರಲ್ಲ, ಅವನ್ನ ಈಗ ದೊಡ್ಡ ಪ್ರಮಾಣದ ಬೆಳೆಗಳನ್ನ ಹೆಂಗ ನೀವು ಮಾರ್ತೀರಿ, ಮನೆಗೆ ಬಂದು ಅವ್ರು ಏನು ತೋಟಕ್ಕೆ ಬಂದು ತಗೊಂಡೋಗ್ತಾರೆ? ಯಾವ ಬೆಳೆ ತಗೊಂಡೋಗ್ತಾರೆ? ಕ್ಯಾಪ್ಸಿಕಮ್ ತಗೊಂಡೋಗ್ತಾರೆ, ಟೊಮೆಟೊ ನಾವು ಮಾರ್ಕೆಟ್ ಹಾಕ್ಬೇಕು. ಕ್ಯಾಪ್ಸಿಕಮ್ ನಿಮ್ಗೆ ಹೆಂಗ್ ತಗೊಂಡೋಗ್ತಾರೆ ಅವರು? ಅವರು ಕಾಟನ್ ಬಾಕ್ಸ್ಗೆ ತೂಕ ಹಾಕ್ತಾರೆ, ಎಲ್ಲ 10-10 kg ಬಾಕ್ಸ್ ಮಾಡ್ಬಿಟ್ಟು ಮತ್ತೆ ಪ್ಯಾಕ್ ಮಾಡಿ ತೂಕ ಹಾಕ್ಬಿಟ್ಟು ನಮ್ಗೆ ಇಷ್ಟು ತೂಕ ಇದೆ ಅಂತ ಹೇಳಿ ರೇಟ್. ಪ್ಯಾಕ್ ಎಲ್ಲ ಮೊದ್ಲೇ ಅವರೇ ಹಿಂಗೆ ಮಾಡ್ಬೇಕಂತ ಹೇಳಿರ್ತಾರ ಅಥವಾ ಹೆಂಗೆ? ನಾವು ಕಿತ್ತು ಹೊರಗಡೆ ಕೊಟ್ರೆ ಅವರೇ ಪ್ಯಾಕ್ ಮಾಡ್ಕೋತಾರೆ, ಅವರೇ ಬಂದಿರ್ತಾರೆ, ಅವರೇ ಬಂದ್ ಹೊಲಕ್ಕೆ ಬರ್ತಾರ? ಹೊಲಕ್ಕೆ ಬರ್ತಾರೆ. ಎಲ್ಲೆಲ್ಲಿ ನೀವು ಈಗ ಮಾರುಕಟ್ಟೆಗೆ ಕಳಿಸ್ತೀರಿ? ನಮ್ದು ಎಲ್ಲ ಮಹಾರಾಷ್ಟ್ರ, ಅಲ್ಲಿಂದ ಮತ್ತೆಲ್ಲ ಬಾಂಗ್ಲಾಗ್ ಹೋಗುತ್ತೆ ಅಂತಾರೆ. ಅಂದ್ರೆ ನೀವು ಇಲ್ಲಿಂದ ಅಂತೂ ಮಹಾರಾಷ್ಟ್ರ ಕಳಿಸ್ತೀರಿ, ಮತ್ತೆ ಯಾವ ಊರಿಗೆ ಕಳಿಸ್ತೀರಿ? ಡೆಲ್ಲಿಗೆ ಹೋಗುತ್ತೆ. ಡೆಲ್ಲಿ ಕಳಿಸ್ತೀರಿ ಅಂದ್ರೆ ಇಲ್ಲಿ ಬೆಂಗಳೂರು ಬಿಟ್ಟು ಹೊರಗಡೆ ಮಾರ್ಕೆಟ್ಗೆ ಹೋಗುತ್ತೆ. ಅದು ಕ್ಯಾಪ್ಸಿಕಮ್. ಟೊಮೆಟೋ ಬೆಳೆ ನೀವು ರಫ್ತು ಮಾಡ್ತೀರಿ? ಟೊಮೆಟೋ ಟೊಮೆಟೋ ಟೊಮೆಟೋ ಕೋಲಾರ್ಗೆ ಹಾಕ್ತೀವಿ ಮಾರ್ಕೆಟ್ಗೆ, ಅಲ್ಲಿಂದ ಹೊರಗಡೆ ಹೋಗುತ್ತೆ. ಇದಲ್ಲದೆ ನೀವು ಮನೇಲಿ ಮಕ್ಕಳಿಗೆ ಎಲ್ಲ ಹೆಂಗ್ ನೋಡ್ಕೋತೀರಿ ನೀವು? ಕೆಲಸ ಬಹಳ ಆಗುತ್ತಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ. ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೊರಟೋಗ್ತಾರೆ, ಮಕ್ಕಳು ಹೋದ್ಮೇಲೆ ಮತ್ತೆ ತೋಟದ ಕೆಲ್ಸಕ್ಕೆ ಹೋಗ್ತೀವಿ. ಮಕ್ಳು ಇದ್ದಾಗೆ ಮನೇಲಿನ ಕೆಲಸ ಎಲ್ಲ ಮುಗಿಸ್ಕೊಂಡು, ನಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ನಮ್ಮ ಅತ್ತೆಯವರು ದನಗಳೆಲ್ಲ ನೋಡ್ಕೋತಾರೆ. ಈಗ ಗೃಹಿಣಿ ಆದವರು ಈಗ ಕೃಷಿನ ಕೂಡ ಮನೆ ಕೆಲಸದ ಜೊತೆಗೆ ನೋಡ್ಕೊಂಡು ಹೋಗ್ಬೋದು ಅನ್ಸುತ್ತೆ ಸರ್. ಅಂದ್ರೆ ಮನ್ಸ್ ಮಾಡ್ಬೇಕು ಸರ್, ಮನ್ಸಿದ್ರೆ ಮಾರ್ಗ. ಅಂದ್ರೆ ನೀವು ಯಾವಾಗ್ಲೂ ಮಣ್ಣು ಮುಟ್ಕೊಂಡೇ ಇರ್ತೀರಿ, ಹೊಲದಲ್ಲೇ ಇರ್ತೀರಿ, ಬೆವ್ರಕೊಂಡೇ ಇರ್ತದೆ, ಅದೆಲ್ಲ ಮತ್ತೆ ಹೊಂದ್ಕೋಬೇಕಲ್ಲ. ಕೃಷಿ ಮಾಡ್ಬೇಕಂದ್ರೆ ಇವೆಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಹಂಗೆ ಸರ್. ಒಟ್ಟಾರೆ ಹೇಳ್ಬೇಕಂದ್ರೆ ಏನಂತೀರಿ, ಒಬ್ಬ ಮಹಿಳೆ ಕೃಷಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡ್ಬೋದು ಸರ್. ಮಹಿಳೆ ಮನ್ಸ್ ಮಾಡಿದ್ರೆ ಯಾವ್ದು ಸಾಧ್ಯ ಆಗದೇ ಇಲ್ಲ, ಎಲ್ಲ ಸಾಧ್ಯ ಆಗುತ್ತೆ. ಈಗ ಬಹಳ ಜನ ನೌಕರಿ ಮಾಡ್ಬೇಕು, ಸಿಟಿಯಲ್ಲಿ ಇರ್ಬೇಕು, ನಗರದಲ್ಲಿ ಇರ್ಬೇಕು ಅಂತಾರಲ್ಲ, ಅದಕ್ಕೇನಂತೀರಿ? ಅದಕ್ಕಿಂತ ಒಂದು ಹಸು ಮೇಯಿಸಿದ್ರು ಒಂದು ಮಹಿಳೆ ಜೀವನ ಮಾಡ್ಬೋದು ಸರ್. ಹಸು ಮಾಡ್ಬೋದು, ಬೆಳೆನೂ ಮಾಡ್ಕೋಬಹುದು, ಪ್ರಾಣಿಗಳ ಜೊತೆಗೆ ನಾವು ಇದ್ದಂಗ ಆಗುತ್ತೆ ಸರ್. ಈಗ ನಾಯಿ ಬೆಕ್ಕು ಇವೆಲ್ಲ ನಮ್ ಜೊತೆ ಪ್ರಾಣಿಗಳು ಜೊತೆಯಲ್ಲಿ ಇದ್ರು ಅದರಿಂದ ನಮ್ಗೆ ಸಂಪಾದನೆ ಬರಲ್ಲ ಅಲ್ವಾ ಸರ್? ಸಂಪಾದನೆ ಬರ್ದಿದ್ರು ಅವೆಲ್ಲ ನಾವು ಕೂಡಿ ಬಾಳ್ತೇವಲ್ಲ, ಕೂಡಿ ಬಾಳ್ತೀವಿ. ಬರೀ ನಾವು ಅಷ್ಟೇ ಬದುಕಿದ್ರಿ ಏನು ದೊಡ್ಡದಾದಂಗಾತು? ಹೌದಲ್ಲ, ಅದು ಸಾಧನೆ ಅಲ್ಲ. ನಮ್ ಜೊತೆಗೆ ಎಲ್ಲ ಪ್ರಾಣಿಗಳನ್ನು ಕರ್ಕೊಂಡು ಹೋಗ್ಬೇಕು, ಪ್ರಾಣಿ ಪಕ್ಷಿಗಳ ಜೊತೆಗೆ ನಾವು ಇರಬೇಕು. ಹೌದಲ್ಲ, ತುಂಬಾ ಸಂತೋಷ ಸಹನಾ ವೆಂಕಟೇಶಂ ರೆಡ್ಡಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಒಬ್ಬ ರೈತ ಮಹಿಳೆಯಾಗಿ ಪ್ರಗತಿಪರ ವಿಷಯಗಳನ್ನ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಇನ್ನೊಬ್ಬರಿಗೂ ಕೂಡ ತಮ್ಮ ಒಂದು ಅನುಭವವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಗತಿಪರ ರೈತ ಮಹಿಳೆ ಸಹನಾ ವೆಂಕಟ ಶಾಮರೆಡ್ಡಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಮಾಲೂರು ತಾಲೂಕು ಕುಂಬೇಶ್ವರದ ಟಿವಿ ರಾಜಗೋಪಾಲಾಚಾರ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಕೋಗಿಲೆ ಮುದು ಕೋಗಿಲೆ ಹಾಡಿನಲೆಯುವ ಕೋಗಿಲೆ, ಕೋಗಿಲೆ ಮುದು ಕೋಗಿಲೆ ಹಾಡಿನಲೆಯುವ ಕೋಗಿಲೆ, ಕೋಗಿಲೆ ಮುದು ಕೋಗಿಲೆ ಹಾಡಿನಲೆಯುವ ಕೋಗಿಲೆ, ಕೋಗಿಲೆ ಮುದು ಕೋಗಿಲೆ ಹಾಡಿನಲೆಯುವ ಕೋಗಿಲೆ. ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ, ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ, ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ, ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ, ಮಂಜುನಾಥನ ನೋಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಮಂಜುನಾಥನ ನೋಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳೆಯೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳೆಯೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳೆಯೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳೆಯೋಣ ಬಾ. ಕೋಗಿಲೆ ಮುದು ಕೋಗಿಲೆ ಹಾಡಿನಲ್ಲಿಯುವ ಕೋಗಿಲೆ, ಕೋಗಿಲೆ ಮುದು ಕೋಗಿಲೆ ಹಾಡಿನಲ್ಲಿಯುವ ಕೋಗಿಲೆ, ಮೈಸೂರು ಕ್ಷೇತ್ರಕ್ಕೆ ಹೋಗೋಣ ಬಾ, ಚಾಮುಂಡಿ ದೇವಿಯ ನೋಡೋಣ ಬಾ, ಮೈಸೂರು ಕ್ಷೇತ್ರಕ್ಕೆ ಹೋಗೋಣ ಬಾ, ಚಾಮುಂಡಿ ದೇವಿಯ ನೋಡೋಣ ಬಾ, ಚಾಮುಂಡಿ ದೇವಿಯ ನೋಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ, ಚಾಮುಂಡಿ ದೇವಿಯ ನೋಡೋಣ ಬಾ,

ಕಾಲಾಂಗ ನೇಮದಿಂದ ನಿನ್ನ ಬಯಸೆ ರಾಮ ನಿರ್ಮಲಾಂಗ ನೇಮದಿಂದ ನಿನ್ನ ಬಯಸೆ ರಾಮ ಧರ್ಮ ಪಾಲ ರಾಮ ಜಯ ಜಯ ರಾಮ ಬಂದು ಕಾಯೋ ಜಯ ಜಯ ರಾಮ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ ರಾಮ